ಚಿಕಿತ್ಸೆ ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030ಕ್ಕೆ ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಬೆಳಿಗ್ಗೆ ಎಲ್ಲಿಗೆ ಹೋಗ್ತೀಯಾ? ಓ ಅದ, ವಾರಕ್ಕೊಮ್ಮೆ ನಮ್ಮ ಕ್ಷೇಮ ಕೇಂದ್ರದಲ್ಲಿ ಯೋಗಾಭ್ಯಾಸ ಹೇಳ್ಕೊಡ್ತಾರೆ. ಅದ ಯಾವ್ದಪ್ಪ ಕ್ಷೇಮ ಕೇಂದ್ರ ಅಂದ್ರೆ? ನಮ್ಮ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೆಲ್ಲ ನಗರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಾಗಿ ಕೆಲಸ ಮಾಡ್ತಾ ಇದಾವೆ. ನಮ್ ಸಿಟಿ ಬ್ಯುಸಿ ಲೈಫ್ ನಿಂದ ಎಲ್ರಿಗೂ ಬಿಪಿ, ಶುಗರ್, ಮೆಂಟಲ್ ಟೆನ್ಷನ್ ಹೆಚ್ಚಾಗ್ತಾ ಇರೋದ್ರಿಂದ ಯೋಗಾಭ್ಯಾಸ ಮಾಡಿದ್ರೆ ಇವೆಲ್ಲ ಕಡಿಮೆ ಆಗ್ತವೆ. ಯೋಗ ಕ್ಲಾಸ್ ಉಚಿತ. ಹಾಗಾದ್ರೆ ನಾನು ನಿನ್ ಜೊತೆ ಬರ್ತೀನಿ. ಹಾಗಾದ್ರೆ ಒಟ್ಟಿಗೆ ಹೋಗೋಣ. ಎಲ್ರಿಗೂ ಆರೋಗ್ಯ, ಎಲ್ಲರಿಗೂ ಆರೋಗ್ಯ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಪ್ರೀತಿಯ ಕೆಳಗೊರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಲೂರು ತಾಲೂಕಿನ ಆಲೂರಿನ ನಿವಾಸಿಯಾಗಿರತಕ್ಕಂತಹ ಪ್ರಗತಿಪರ ಕೃಷಿಕರಾದ ಮೊಹಮ್ಮದ್ ಅನ್ವರ್ ಅವರು ನಮ್ಮೊಂದಿಗೆ ಇದ್ದಾರೆ. ಒಂದು ತೋಟವನ್ನ ಮಾಡಿದ್ದಾರೆ, ಸಮಗ್ರ ಕೃಷಿ ಪದ್ಧತಿಯನ್ನ ಅವರು ಅಳವಡಿಕೆಯನ್ನ ಮಾಡ್ಕೊಂಡಿದ್ದಾರೆ. ಬಹಳ ಇಷ್ಟಪಟ್ಟು ಕೃಷಿಯನ್ನ ಮಾಡ್ತಾ ಇದ್ದಾರೆ. ಅವರ ಕೃಷಿ ಬದುಕಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ಈಗ ಅವರಿಂದಾನೆ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮೊಹಮ್ಮದ್ ಅನ್ವರ್ ಅವರೇ. ನಮಸ್ತೆ. ಎಷ್ಟು ವಯಸ್ಸಾಯ್ತು ನಿಮ್ಗೆ? ನನಗೆ 61 ವರ್ಷ. 61 ವರ್ಷ. ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ರಿ? ಕೃಷಿ ಈಗ ನಾನು 12 ವರ್ಷದಿಂದ ಮಾಡ್ತೀನಿ. 12 ವರ್ಷದಿಂದ ಕೃಷಿ ಮಾಡ್ತಿದ್ರಿ. ಅದಕ್ಕಿಂತ ಮೊದ್ಲೇನ್ ಮಾಡ್ತಾ ಇದ್ರಿ? ಬಿಸ್ನೆಸ್ ಮಾಡುವೆ, ವ್ಯಾಪಾರ ಮಾಡುವೆ, ಎಲ್ಲ ವ್ಯಾಪಾರ ಮಾಡುವೆ. ಏನೇನ್ ವ್ಯಾಪಾರ ಮಾಡ್ತಿದ್ರಿ? ನಾನು ಕಿತ್ಲೆ ಹಣ್ಣು, ಮಾವಿನ ಹಣ್ಣು, ಆಲೂಗೆಡ್ಡೆ, ಶುಂಠಿ, ಎಲ್ಲಾ ತರದ ವ್ಯಾಪಾರ ಮಾಡುವೆ. ಎಲ್ಲಾ ತರದ್ದು ಈ ಕೃಷಿಗೆ ಸಂಬಂಧಪಟ್ಟಂತಹ ಉತ್ಪನ್ನಗಳೇನಿರುತ್ತೋ ಅದರ ಮಾರುಕಟ್ಟೆಯನ್ನ ನೀವು ಮಾಡ್ತಾ ಇದ್ರಿ? ಮೇನ್ ಮಾವಿನಕಾಯಿ ಬಿಸ್ನೆಸ್ ಮಾಡುವ. ಮಾವಿನಕಾಯಿ ಎಷ್ಟು ವರ್ಷದ ಅನುಭವ ಇದೆ ಮಾವಿನ ಕಾಯಿ ಬಿಸ್ನೆಸ್ ಅಲ್ಲಿ? ನಮ್ಮಪ್ಪ ಮುತ್ತಜ್ಜ ಎಲ್ಲ ನಮ್ಮ ಅದೇ ಬಿಸ್ನೆಸ್. ನೀವೆಷ್ಟು ವರ್ಷ ಮಾಡಿದ್ರಿ? ನಾನು ಬಹಳ ವರ್ಷ, 30 ವರ್ಷ ಮಾಡಿದೆ, ಈಗ ಬಿಟ್ಬಿಟ್ಟಿದ್ದೀನಿ. ಯಾಕೆ ಬಿಟ್ರಿ? ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳೋಣ, ಬಿಸ್ನೆಸ್ ಮಾಡೋದು ಬೇಡ ಅಂತೇಳಿ ಜಮೀನ ನೆಮ್ಮದಿಯಾಗಿರೋಣ ಅಂತ ಮಾಡಿದೆ. ಕೃಷಿ ಬಗ್ಗೆ ಯಾಕೆ ನಿಮ್ಗೆ ಇಷ್ಟೊಂದು ಆಸಕ್ತಿ ಬಂತು? ಆಸೆ ಅಂದ್ರೆ ಇಲ್ಲಿ ಆರೋಗ್ಯ ಚೆನ್ನಾಗಿರುತ್ತೆ, ಗಾಳಿ ಚೆನ್ನಾಗಿರುತ್ತೆ, ಯಾರ ತಲೆ ಬಿಸಿ ಇಲ್ಲ, ಎಷ್ಟು ಬೇಕಷ್ಟು ಮಾಡ್ಕೊಂಡು ನ್ಯಾಯವಾಗಿ ದುಡಿಮೆ ಮಾಡೋಣ ಅಂತೇಳಿ. ಕೃಷಿಯಲ್ಲಿ ಮಾತ್ರ ನ್ಯಾಯವಾಗಿ ದುಡಿಲಿಕ್ಕೆ ಸಾಧ್ಯ? ದುಡಿಯಕ್ಕೆ ಸಾಧ್ಯ, ಯಾಕೆಂದ್ರೆ ಬೇರೆ ಬೇರೆ ರಂಗಗಳು ನಿಮಗೆ ಗೊತ್ತು, ಅಲ್ಲಿ ಏನೇನು ನಡೆಯುತ್ತೆ ಅನ್ನೋದು ಕೂಡ ಗೊತ್ತು. ಬೇಕಾದಷ್ಟು ದುಡಿಮೆ ಮಾಡಬಹುದು. ಸುತ್ತಮುತ್ತ ಹಳ್ಳಿಲೆಲ್ಲ ರೈತರೆಲ್ಲ ನನಗೆ ಪರಿಚಯ. ಕೋಟೆ ಅಂದ್ರೆ ಬದಲು ಹೊಡಿಬಹುದು, ಬೇಡ ಅಂತೇಳಿ ರೈತರ ಕಷ್ಟ ಗೊತ್ತು ನನಗೆ, ಅದಕ್ಕಾಗಿ ಅದು ಬೇಡ ಅಂತ ಬಂದಿದ್ದೆ. ಈಗ ನೀವೇ ಸ್ವತಃ ಕೃಷಿ ಮಾಡಿ ಬದುಕಬೇಕು ಅಂತೇಳಿ? ಹೌದು, ಅದರಲ್ಲೇ ಒಂದ್ ಮನೆ ಮಾಡಿದೀವಲ್ಲ, ಸೈಟ್ ತಗೊಂಡಿದ್ವಿ, ಕೃಷಿ ಮಾಡಿ, ತೋಟ ಮಾಡಿ, ಒಂದ್ ಮನೆ ಮಾಡಿದ್ವಿ ರೋಡ್ ಸೈಡ್ ಅಲ್ಲಿ. ಒಳ್ಳೆ ದುಡಿಮೆ ಇದೆ? ಇದೆ ಇದೆ, ದುಡಿಮೆ ಇದೆ. ನಾವು ಸ್ವಂತ ತಗೊಂಡೋಗಿ ಮಾಡಿದ್ರೆ ದುಡಿಮೆ ಇದೆ, ನಾವು ತಗೊಂಡೋಗಿ ಮಾರ್ಕೆಟ್ಗೆ ಬಿಸಾಕಿದ್ರೆ, ಅಲ್ಲಿ ಇಲ್ಲಿ ಬಿಸಾಕಿದ್ರೆ ಕಾಲು ಹೊಸ ಅರ್ಧ ಸಿಗುತ್ತೆ. ನಾವು ಶ್ರಮ ಪಟ್ಟು ಮಾರ್ಬೇಕು, ಸ್ವಲ್ಪ ನಾಚಿಕೆ ಪಟ್ಕೋಬಾರ್ದು. ರೈತ ಎಲ್ಲಿವರೆಗೆ ಅವ್ನು ಬೆಳೆದಿದ್ದ ಅವ್ನು ತಗೊಂಡೋಗಿ ಮಾರಲ್ಲ, ಮಾರ್ಕೆಟ್ ಹುಡುಕಲ್ಲ, ಅಲ್ಲಿವರೆಗೆ ಅವ್ನು ಬೆಳೆಯಕ್ಕೆ ಆಗಲ್ಲ, ಅವನು ಕಷ್ಟ, ಅರ್ಧಂಬರ್ಧ ತಗೊಂಡೋಗಿ ಬಿಸಾಕೋದು ಬರೋದು ಆ ತರ ಆಗುತ್ತೆ. ಈಗ ಎಷ್ಟು ಎಕರೆ ಜಮೀನ್ ಇದೆ ಒಟ್ಟಿಗೆ? ನನಗೆ ಬರೀ 3 ಎಕರೆ ಇದೆ. 3 ಎಕರೆ? ನೀವು ಕೊಂಡಿದ್ದು ಅಥವಾ ತಲತಲಾಂತರದಿಂದ ಬಂದಿದ್ದು? ಕೊಂಡಿದ್ದು ನಾನು. ಯಾಕೆ ಜಮೀನ್ ಕೊಡ್ಬೇಕು ಅಂತ ಹೇಳಿ ಅನ್ನಿಸ್ತು ನಿಮ್ಗೆ? ನಮ್ಗೆ ಅದೇ, ನಮ್ಗೆ ನಮ್ಮ ಅಜ್ಜಿ ಚುಡಾಸಿದ್ರು ಅಲ್ಲಿ, ನಮ್ಮ ಹೆಣ್ ಕೇಳಕ್ ಹೋದಾಗ ಮೈಸೂರಲ್ಲಿ, ಇರಕ್ಕೆ ಒಂದ್ ಮನೆ ಇಲ್ಲ, ಕಾಡಲ್ಲಿ ಉಣಕ್ ಜಮೀನ್ ಇಲ್ಲ ಅಂತೇಳಿ ಚುಡಾಸಿದ್ರು. ಆಗ 7 ಎಕರೆ ಜಮೀನ್ ನಾನು 10,000 ರೂಪಾಯಿ ತಗೊಂಡೆ ಆ ಟೈಮಲ್ಲಿ, 25 ವರ್ಷದಿಂದ. ಅದ್ 4 ಎಕರೆ ಮೋಸ ಮಾಡಿದ್ರು ಅವರು, ಜಮೀನ್ ಕೊಡಲಿಲ್ಲ, 3 ಎಕರೆ ಉಳ್ಕೊಂತು. ಅದರಲ್ಲಿ ನೆಮ್ಮದಿ ಇದೆ. ಈಗ 3 ಎಕರೆ ನೀವು ಅಭಿವೃದ್ಧಿ ಪಡಿಸಿದ್ರ? ಏನೇನ್ ಬೆಳಿತೀರ 3 ಎಕರೆ ಪ್ರದೇಶದಲ್ಲಿ? 3 ಎಕರೆಯಲ್ಲಿ ನಾನು 250 ನಿಂಬೆ ಗಿಡ ಇದೆ, 100 ಮಾವಿನ ಗಿಡ ಇದೆ ಬಾದಾಮಿ, 125 ಬಟರ್ ಫ್ರೂಟ್ ಇದೆ, 10 ತೆಂಗಿನ ಮರ ಇದೆ, 65 ಸಿಲ್ವರ್ ಗಿಡ ಇದೆ, ಅದಕ್ಕೆಲ್ಲ ಮೆಣಸು ಹಪ್ಸಿದ್ದೀನಿ, ಮತ್ತೆ ಸೀಮೆ ಬಂದೆಕಾಯಿ, ಮಾವಿನ ಮರಕ್ಕೆಲ್ಲ ಸೀಮೆ ಬಂದೆಕಾಯಿ ಹಪ್ಸಿದ್ದೀನಿ. ಅದರಲ್ಲೂ 1 ಲಕ್ಷ ರೂಪಾಯಿವರೆಗೆ ವರ್ಷಕ್ಕೆ ಆದಾಯ ಸಿಗತ್ತೆ ನನಗೆ. ನಿಂಬೆ ಗಿಡದಲ್ಲೂ ನಮಗೆ ಪರವಾಗಿಲ್ಲ, ಮಾವು ಫಸಲದು ಪರವಾಗಿಲ್ಲ, ಚೆನ್ನಾಗಿ ಬೆಳಿತೀವಿ ನಾವು. ಅದೆಲ್ಲ ಡ್ರ್ಯಾಗನ್ ಫ್ರೂಟ್ ಹಾಕಿದ್ದೀನಿ ಈಗ, ಆಮೇಲೆ ಸೀಬೆ ಗಿಡ 100 ಹಾಕಿದ್ದೀನಿ, ಒಂದ್ 300 ಎಲ್ಲ ಇದಿದೆ ಮೆಣಸು. ಏನು ಮಾವು ಮಾರಾಟ ಮಾಡ್ತಿದ್ದೆ ಅಂತ ಹೇಳಿ ಪ್ರೀತಿಯಿಂದ ಹಾಕಿದ್ರು ಅಥವಾ ಹೆಂಗೆ? ಪ್ರೀತಿಯಿಂದ, ನಮ್ದು ಅದೇ ವ್ಯಾಪಾರ ಅಂತ ಹೇಳಿ ಅದು ಮಾವು ಫಸ್ಟ್ ಹಾಕಿದ್ದು ಅದು. ಎಷ್ಟು ವರ್ಷ ಆಯ್ತು ಮಾವು ಹಾಕಿ? 12 ವರ್ಷ ಆಯ್ತು. ಯಾವ ತಳಿ ಹಾಕಿದ್ರಿ? ಬಾದಾಮಿ. ಎಷ್ಟು ಅಂತರ ಕೊಟ್ಟು ಹಾಕಿದ್ರ ಗಿಡಕ್ಕೆ? 20 ಅಡಿ. ಪ್ರತಿ ಸಾಲಿನಿಂದ ಸಾಲಿಗೆ 20 ಅಡಿ, ಗಿಡದಿಂದ ಗಿಡಕ್ಕೆ 20 ಅಡಿ ಕೊಟ್ಕೊಂಡು ಹಾಕ್ತಿದ್ರ. ಫಸಲು ಎಷ್ಟು ವರ್ಷದಿಂದ ಸಿಗ್ತಾ ಇದೆ ನಿಮ್ಗೆ? ನಮ್ಗೆ 6 ವರ್ಷದಿಂದ ಸಿಗ್ತಾ ಇದೆ ಫಸಲು. ಚೆನ್ನಾಗಿ ಬರ್ತಾ ಇದೆಯಾ ಫಸಲು? ಸಿಗ್ತಾ ಇದೆ. ಈಗ ನೀವೇ ಮಾರಾಟ ಮಾಡ್ತೀರಿ? ನಾವೇ ಮಂಡಿಗೆ ಹಾಕ್ತೀವಿ, ಹಾಸನ ಮಂಡಿಗೆ, ಜ್ಯೂಸ್ ಮಂಡಿಗೆ ಹಾಕ್ತೀವಿ ತಗೊಂಡು. ಮೊದ್ಲೇನ್ ಮಾಡ್ತಿದ್ರು ಅದನ್ನ ಈಗ ನೀವೇ ಬೆಳೆದಿದ್ದನ್ನ ಅದೇ ತರ ಗೊತ್ತಲ್ಲ ಅದನ್ನ ಅಲ್ಲಿ ಮಾರ್ಕೆಟ್ ಗೊತ್ತ ತಗೊಂಡೋಗ್ತೀವಿ. ಅಂದ್ರೆ ಎಲ್ಲ ನೀವೇ ಬಿಡಿಸೋದು ತಗೊಂಡೋಗೋದು ಎಲ್ಲ ನೀವೇ ಮಾಡ್ತೀರ ಅಥವಾ ಅವ್ರಿಗೆ ಕೊಡ್ತೀರಾ ಹೇಗೆ? ಇಲ್ಲ ನಾವೇ ಬಿಡಿಸ್ತೀವಿ, ಆಳ ಕರ್ಕೊಂಡು ನಾವೇ ಬಿಡಿಸಿ ನಾವೇ ಸುತ್ತ ತಗೊಂಡೋಗಿ ಹಾಕ್ತಿವಿ. ಏನ್ ಬಾದಾಮಿ ತಳಿನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಬಾದಾಮಿ ಅಂದ್ರೆ ಅದು ಜ್ಯೂಸ್ ಹೋಗತ್ತೆ, ನಮ್ಮ ಕಡೆ ಕಪ್ ಬರತ್ತೆ, ಸ್ವಲ್ಪ ಅರಮಲ್ನಾಡು ನಮ್ ಕಡೆ ಸ್ವಲ್ಪ ಕಪ್ ಬಂದಾಗ ಬೇರೆ ಸ್ಪೂರಿ ಗಿಸ್ಪೂರಿ ಓಡಲ್ಲ ಹಣ್ಣು, ಹಣ್ಣು ರುಚಿ ಇರತ್ತೆ ಬಟ್ ಬಣ್ಣ ಇರಲ್ವಲ್ಲ, ಅದರಿಂದ ತಗೊಳ್ಳಲ್ಲ. ಅದು ಜ್ಯೂಸ್ ಹೋಗತ್ತೆ, ಕಪ್ ಆದ್ರೂ ಹೋಗತ್ತೆ, ಅದಕ್ಕೆ ಹಾಕೊಂಡಿದ್ವಿ. ಅದಕ್ಕೋಸ್ಕರ ಬಾದಾಮಿನ ಹಾಕೊಂಡ್ರಿ, ಜ್ಯೂಸ್ ಹೋಗತ್ತೆ. ಎಷ್ಟು ಆದಾಯ ಬರ್ತಾ ಇದೆ ಮಾವಿನಿಂದ ನಿಮ್ಗೆ? ಆದಾಯ ಅದು ಹೆಚ್ಚು ಕಡಿಮೆ ಆಗುತ್ತೆ, ಒಂದ್ ವರ್ಷ 2 ಲಕ್ಷ ಸಿಕ್ಕಿದೆ, ಒಂದ್ ವರ್ಷ 3 ಲಕ್ಷ ಸಿಕ್ಕಿದೆ, ಒಂದ್ ವರ್ಷ 50,000 ಬಂದ್ಬಿಡತ್ತೆ. ಬರ್ನಾದ್ರೆ ಸ್ವಲ್ಪ ಹೂ ಎಲ್ಲ ಕರ್ತ ಹೋದ್ರೆ ಕಡಿಮೆ ಸಿಗತ್ತೆ, ಇಲ್ಲ ಚೆನ್ನಾಗ್ ಬಂದ್ರೆ 3 ಲಕ್ಷವರೆಗೆ ಸಿಗತ್ತೆ. ಏನು ಗೊಬ್ಬರ ಗೋಡು ಇದೆಲ್ಲ ಹೆಂಗ್ ಮಾಡ್ತೀರ? ಏನು ಹಾಕ್ತಾ ಇಲ್ಲ, ಸಣ್ಣದ್ರಲ್ಲಿ ಹಾಕಿದ್ದೆ ಗೊಬ್ಬರ ಅಷ್ಟೇ, 20 ಗೊಬ್ಬರ ಏನು ಹಾಕಲ್ಲ. ಗಿರಿಸಿಡಿ ಸೊಪ್ಪ ಇದೆ ಸುತ್ತ, ಕಡತ್ಕರ್ ಬಡ್ಡೆಗೆ ಬಿಸಾಕ್ತಿವಿ ಅಷ್ಟೇ. ಎಷ್ಟು ಹಾಕೊಂಡಿದ್ರ ಗಿರಿಸಿಡಿಯ? ಫುಲ್ ಬೇಲಿಗೆ ಹಾಕಿದ್ವಿ, ಹೊರ ಬೇಲಿಲಿ ಇದೆ ಗಿರಿಸಿಡಿ ಸೊಪ್ಪು. ಎಷ್ಟು ದಿವಸಕ್ಕೆ ಒಂದ್ಸರಿ ಈ ತರ ಮಾಡ್ತೀರಿ? ಅದ್ ದಿವಸ ಬೆಳೆದಂಗ್ ಬೆಳೆದಂಗ ಅದ್ ಲಕ್ಕ ಇಲ್ಲ, ಒಂದ್ ಕಡೆಯಿಂದ ಕಡಿತಾ ಇರ್ತೀವಿ, ಹಾಕ ಬರ್ತಾ ಇರ್ತೀವಿ. ತುಂಡು ತುಂಡು ಮಾಡಿ ಹಾಕ್ಬೇಕು ಅಥವಾ ಹೆಂಗೆ? 3 ತುಂಡು ಮಾಡ್ತೀವಿ ಒಂದ್ ಕಡ್ಡಿಲಿ, 3 ತುಂಡು ಮಾಡಿ ಹಾಕ್ತೀವಿ. ಅದು ಒಟ್ಟಿಗೆ ಅದು ಬೆಳೆದಂಗ್ ಬೆಳೆದಂಗೆ ಅದನ್ನ ಕತ್ತರಿಸೋದು ತಂದು ಹಾಕೋದು. ನಮ್ಗೆ ಬೇಲಿ ಕ್ಲೀನ್ ಆದಂಗ್ ಆಗತ್ತೆ, ನಮ್ ಗಿಡಕ್ಕೆ ಗೊಬ್ಬರ ಸಿಕ್ತಂಗ್ ಆಗತ್ತೆ, ಒಳ್ಳೆ ಗೊಬ್ಬರ ಆಗತ್ತಲ್ಲ ಗ್ರೀಸ್ ಹಿಡಿಯೋದಲ್ಲಿ ಫೈನ್ ಆಗುತ್ತೆ. ಅದ್ರ ಎರಳು ಅಲ್ಲೇ ಇದೆ, ನಮ್ ಭೂಮಿ ಎರಳು ಇದೆ, ಎಲ್ಲಬ್ಬಗ್ರ ನೋಡಿ ಎರಳ ಇದೆ. ಗ್ಲಿರಸಿಡಿ ಹಾಕಿ ಆ ತರದ್ದು ಒಂದು ತಾಕತ್ತಿದೆ, ತಾಕತ್ತಿದೆ ಗೊಬ್ಬರ. ಅದಕ್ಕೆ ತಿನ್ನಕ್ ಆಹಾರ ಇದೆಯಲ್ಲ, ಅದನ್ನ ಸ್ವಲ್ಪ ತನಾಂಶ ಇದ್ರೆ ಅಲ್ಲೇ ಇರ್ತವೆ, ಸಾಯಲ್ಲ ಜಾಸ್ತಿ. ಬಟರ್ ಫ್ರೂಟ್ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಹಾಕೊಂಡಿದ್ದಾರೆ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಭಾಗದಲ್ಲಿ ಯಾರು ಬೆಳೆದಿಲ್ಲ ಅಂತ ಅನ್ಸುತ್ತೆ. ಬಟರ್ ಫ್ರೂಟ್ಗೆ ತುಂಬಾ ಬೇಡಿಕೆ ಇದೆ ಅಂತ ಹೇಳಿ ಹೆಂಗ್ ಗೊತ್ತಾಯ್ತು ನಿಮ್ಗೆ? ಇದು ಬೇಡಿಕೆ ಇದೆ, ನಮ್ಮ ಮೈಸೂರಲ್ಲಿ ನಮ್ಮ ಭಾವ ಇದಾನ ಅವನಪ್ಪ, ಅವನ್ ಮಂಡಿ ಇದೆ, ಅವನ್ ಹೇಳಿದ ಹಾಕಿ ನೀವು ಅಂತ ಹೇಳಿ ಆಮೇಲೆ ತಂದು ಹಾಕಿದೆ ನಾನು. ಎಷ್ಟು ವರ್ಷ ಆಯ್ತು ಬಟರ್ ಫ್ರೂಟ್ ಹಾಕಿ? ಈಗ 5ನೇ ವರ್ಷ ಆಯ್ತು. ಫಸಲು ಪ್ರಾರಂಭ ಆಗಿದೆಯಾ? ಹೋದ ವರ್ಷ ಫಸಲು ಸಿಕ್ಕಿತ್ತು, ಒಂದು 20,000 ರೂಪಾಯಿ ದುಡ್ಡು ಸಿಕ್ತು ಹೋದ ವರ್ಷ. ಈ ವರ್ಷ ಜಾಸ್ತಿ ಸಿಗುತ್ತೆ, ಒಂದ್ 4-5 ಲಕ್ಷ ರೂಪಾಯಿ ಸಿಗುತ್ತೆ. ಎಲ್ಲಿ ಮಾರಾಟ ಮಾಡ್ತೀರಾ ಅದನ್ನ? ನಾನು ರಿಲಯನ್ಸ್ ಕಂಪ್ನಿಗೆ ಹಾಕ್ತೀನಿ, ತರಕಾರಿನೂ ಅಲ್ಲಿಗೆ ಹಾಕ್ತೀನಿ, ಸೀಮೆ ಬದನೆಕಾಯಿ ಹಾಕ್ತೀನಿ. ಏನ್ ತರಕಾರಿ ಬೆಳಿತೀವಿ? ಒಂದು 1,000 ರೂಪಾಯಿ ಬೆಳೆದ್ರೆ ಸಾಂಬಾರ್ ಸೌತೆ ಬೆಳೆದ್ರೆ ಸಪೋರ್ಟ್ ಇದೆಯಲ್ಲ, ಸಪೋರ್ಟ್ ಎಲ್ಲ ತಗೊಂಡ್ರೆ ರಿಲಯನ್ಸ್ ಕಂಪ್ನಿಗೆ ಹಾಕ್ತಿರೋ. ಏನ್ ಅವ್ರಿಗೆ ಹೇಗೆ ಕೊಡ ಅಂತದ್ದು? ಡೈರೆಕ್ಟ್ ಆಗಿ ತಗೊಂಡೋಗಿದ್ರೆ ತಗೊಳ್ತಾರ ಅಥವಾ ಮೊದ್ಲೇ ಅವ್ರ ಜೊತೆ ಒಪ್ಪಂದ ಮಾಡ್ಕೋಬೇಕೋ ಹೇಗೆ? ಡೈರೆಕ್ಟ್ ಆಗಿ ತಗೊಳ್ಳಲ್ಲ, ನಮ್ ಪಾಣಿ ತಗೊಂಡು ಹೋಗ್ಬಿಟ್ಟು ನಮ್ಮ ಅಕೌಂಟ್ ನಂಬರ್ ಎಲ್ಲ ರಿಜಿಸ್ಟರ್ ಮಾಡಿಸ್ಬೇಕು. ರಿಜಿಸ್ಟರ್ ಮಾಡಿಸಾದ್ಮೇಲೆ ಒಂದ್ ವಾರದ ಮೇಲೆ ತಗೊಳ್ತಾರ, ಯಾವಾಗ ಬೇಕೋ ತಗೊಳ್ತಾರೆ. ಏನ್ರಿ ಒಂದ್ ರಾತ್ರಿ ಮೊದ್ಲೇ ಕೇಳ್ಕೋಬೇಕು ಅವ್ರಿಗೆ, ನಾವ್ ಈ ತರ ತರಣ ಅಂತೇಳಿ. ತಗೋಬನ್ನಿ ಅಂದ್ರೆ ತಗೊಂಡೋಗ್ಬೇಕು, ಬೇಡ ಇವತ್ ತರಬೇಡಿ ಅಂದ್ರೆ ನಿಲ್ಲಿಸ್ಬೇಕು. ನಾವು ಅವ್ರು ಕೇಳಿ ಕಟ್ ಮಾಡ್ಬೇಕು. ನಾವು ಸಾಮಾನ್ಯವಾಗಿ ಎಷ್ಟೊತ್ತಿಗೆ ತಗೊಂಡೋಗ್ಬೇಕಾಗತ್ತೆ ಅವ್ರು ಬೇಕು ಅಂತ ಹೇಳಿದ್ರೆ? ಬೆಳಗ್ಗೆ 10 ಗಂಟೆಯಿಂದ ಸಂಜೆ 1-3 ಗಂಟೆವರೆಗೂ ತಗೊಂಡೋಗ್ಬೋದು. ಈಗ ಮಾರ್ಕೆಟ್ ಹೋದಂಗೆ ಬೆಳಗಿನ ಜಾವನೆ ಹೋಗ್ಬೇಕು ಆ ತರದ್ದೆಲ್ಲ ಏನಿಲ್ಲ, 10 ಗಂಟೆ ಮೇಲೆ ಅವ್ರು ತೆಗಿಯೋದವ್ರು ಬಾಗ್ಲು. ಪ್ರತಿ ದಿವಸ ಇಷ್ಟೇ ಬೇಕು ಅಂತ ಹೇಳ್ತಾರ ಅಥವಾ ಹೆಂಗೆ? ಅವ್ರು ಲಿಮಿಟ್ ಹೇಳ್ತಾರ, ಅವರು 3 ಕ್ವಿಂಟಾಲು 2 ಕ್ವಿಂಟಾಲು ಎಷ್ಟು ಬೇಕು ಅಷ್ಟು ಹೇಳ್ತಾರೆ. ಅಷ್ಟು ತಗೊಂಡೋಗಿ ಕೊಟ್ಟಾಗ ಅವ್ರು ಬಿಲ್ ಕೊಡ್ತಾರೆ ನಮಗೆ, ಬಿಲ್ ಕೊಟ್ಟರೆ 3 ದಿವಸಕ್ಕೆ ನಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ. ಈಗ ಬೇರೆ ಮಾರುಕಟ್ಟೆಗಳಿಗೂ ಈ ತರದ ಮಾರುಕಟ್ಟೆಗೂ ಏನು ವ್ಯತ್ಯಾಸ ಅಂತೀರಿ? ವ್ಯತ್ಯಾಸ ಅಂದ್ರೆ ಮಾರ್ಕೆಟ್ ಅಲ್ಲಿ ತೂಕ ಹೆಚ್ಚು ಕಡಿಮೆ ಆಗುತ್ತವೆ, ಆಮೇಲೆ ರೇಟು ರಾತ್ರಿ ಹೊತ್ತು ರೈತರು ತಗೊಂಡೋಗಿ ಹಾಕಿ ಬಿಸಾಕ್ ಬರ್ತೀವಿ ನಾವು. ಬೀನ್ಸ್ 100 ರೂಪಾಯಿಗೆ ಮಾರಿತಾರೆ, ಅವ್ರು ಕಡಿಮೆ ರೇಟ್ ಹಾಕ್ತಾರೆ, ನಾವೇನ್ ಅಲ್ಲಿ ಇರಲ್ಲ. ಅವ್ರು ಏನ್ ಹಾಕ್ತಾರೆ ಅದೇ ಕಮಿಷನ್ ಬೇರೆ ಕೊಡಬೇಕು, 8% 10% ಅಂತ ಕಮಿಷನ್ ತಗೊಳ್ತಾರೆ. ಬಾಡಿಗೆ ಕೊಡಬೇಕು, ಇಳಿಸಕ್ ಅವ್ರು ಇಳಿಸಿದ್ಕೂ ದುಡ್ಡು ಕೊಡಬೇಕು. ಇಲ್ಲೇನಿಲ್ಲ, ನಾವೇ ತಗೊಂಡೋಗಿ ಇಳಿಸಿ ನಾವೇ ತೂಕ ಮಾಡಿ ಅವ್ರು ಗ್ರೇಡ್ ಮಾಡ್ತಾರೆ, ನಾವು ತಗೊಂಡೋಗಿ ತೂಕ ಮಾಡಿ ನಮಗೆ ಬಿಲ್ ಹಾಕಿ ಕೊಡ್ತಾರೆ. ಆಗ್ಲೇ ತಕ್ಷಣದಲ್ಲಿ ಕಾಯಂಗಿಲ್ಲ, ಕಮಿಷನ್ ಇಲ್ಲ ಎಂತದಿಲ್ಲ, ನಮ್ಗೆ ಆಗ್ಲೇ ಬಿಲ್ ಕೊಟ್ಕೊಳ್ಸಿ ನಮ್ಗೆ ದುಡ್ಡು ಬಂದಂಗೆ ನಮ್ಮ ಕೈಗೆ. ಅವ್ರು 3 ದಿವಸಕ್ಕೆ ದುಡ್ಡು ಬೀಳತ್ತೆ, ಬೆಂಗಳೂರಿಂದ ದುಡ್ಡು ಬೀಳತ್ತದು ಅವ್ರ ಹೆಡ್ ಆಫೀಸಿಂದ. ಈಗ ನೀವು ಗ್ರೇಡ್ ಮಾಡ್ತಾ ಹೋಗ್ಬೇಕು ಅಥವಾ ಅವರೇ ಗ್ರೇಡ್ ಮಾಡ್ಕೊಳ್ತಾರೆ? ಅವ್ರು ಗ್ರೇಡ್ ಮಾಡ್ಕೊಳ್ತಾರೆ. ಈಗ ಅವರು ಗ್ರೇಡ್ ಮಾಡಿ ಬೇಡ ಅಂತ ಬಿಟ್ಟದನ್ನ ಏನ್ ಮಾಡ್ತಾರೆ? ವಾಪಸ್ ತಗೋಬರ್ತೀವಿ, ವಾಪಸ್ ಕಡಿಮೆ ಮಾರ್ತೀವಿ, ಬೇರೆ ಕಡೆ ಹೋಟ್ಲಿಗೆ ಅಲ್ಲಿಗೆ ಸಂತೆಯವ್ರಿಗೆ ಎಲ್ಲಿ ಕಡಿಮೆ ಮಾರ್ತೀವಿ. ಒಟ್ಟಿಗೆ ಈ ತರ ನಾವು ಒಪ್ಪಂದ ಮಾಡ್ಕೊಂಡು ಮಾರಾಟ ಮಾಡೋದು ಹೆಚ್ಚು ಅನುಕೂಲ ಅಂತೀರಿ? ಅನುಕೂಲ, ಅನುಕೂಲ, ರೈತರಿಗೆ ಒಳ್ಳೇದಾಗತ್ತೆ. ಈಗ ಮಾವ್ ಆಗ್ಬೋದು ಬಟರ್ ಫ್ರೂಟ್ ಆಗ್ಬೋದು, ಅದೆಲ್ಲದಕ್ಕೂ ಕೆಲವಕ್ಕೆ ಸೀಮೆ ಬದನೆ ಹಾಕಿದ್ರಿ, ಇನ್ ಕೆಲವುದಕ್ಕೆ ಮೆಣಸನ್ನ ಹಬ್ಸಿದಿರಿ. ಇದಕ್ಕೆ ಮೆಣಸು ಹಬ್ಬುತ್ತೆ ಅಂತ ಹೇಳಿ ನಿಮ್ಗೆ ಹೆಂಗ್ ಗೊತ್ತು? ಸುಮ್ನೆ ನೋಡೋಣ ಅಂತ ಹಬ್ಬಿಸ್ತೆ, ಚೆನ್ನಾಗಿ ಹಬ್ತು ಅದಕ್ಕೆ ಹಬ್ಬಿಸ್ತಾ ಇದೀವಿ. ಹಲಸಿಗು ಚೆನ್ನಾಗಿ ಬರ್ತಾ ಇದೆ ಅದಕ್ಕೆ ಹಬ್ಬಿಸ್ತೆ. ಎಷ್ಟು ವರ್ಷ ಆಯ್ತು ಮೆಣಸು ಹಾಕಿ? ಮೆಣಸು 4 ವರ್ಷ ಆಯ್ತು. ಫಸಲು ಚೆನ್ನಾಗಿ ಬರ್ತಾ ಇದೆಯಾ? ಈ ವರ್ಷ 1 ಕ್ವಿಂಟಾಲ್ ಸಿಗತ್ತೆ, 1.5 ಕ್ವಿಂಟಾಲ್ ಸಿಗತ್ತೆ. ಹೋದ ವರ್ಷ ಬರೀ 10 ಕೆಜಿ ಸಿಕ್ಕಿತ್ತು. ಈಗ ಸರಿಗೆ ಅದು ಎಲ್ಲಿವರೆಗೆ ಕಚ್ಕೊಳ್ಳಲ್ಲ, ಚೆನ್ನಾಗಿ ಫಸಲು ಬಿಡಲ್ಲ. ಈಗ ಚೆನ್ನಾಗಿ ಕಚ್ಕೊಂಡಿದ್ದೆ, ಮುಂದಿನಿಂದ ಜಾಸ್ತಿ 2-3 ಕ್ವಿಂಟಾಲ್ ಜಾಸ್ತಿ ಆಗುತ್ತೆ. ಈ ಸಾಮಾನ್ಯವಾಗಿ ಸಿಲ್ವರ್ ಗಿಡದಂತ ಗಿಡಗಳೇ ಆಗ್ಬೇಕು, ಅದಕ್ಕೆ ಮಾತ್ರ ಚೆನ್ನಾಗಿ ಕಚ್ಕೊಳತ್ತೆ ಹಬ್ಬುತ್ತೆ ಅಂತ ಹೇಳ್ತಾರೆ. ಹಂಗೇನಿಲ್ಲ ಸರ್, ಸುಮ್ನೆ ಸುಳ್ಳು ಹೇಳೋದು. ನಾವು ಹಬ್ಬಿಸಿ ನೋಡಿದ್ರೆ ಗೊತ್ತಾಗುತ್ತೆ. ಅದಕ್ಕೇನಾದ್ರೂ ವಿಶೇಷವಾಗಿ ಕಾಳಜಿ ಮಾಡ್ತೀರಾ ಹೇಗೆ? ಏನಿಲ್ಲ ಒಂಚೂರು ಕಟ್ಟಬೇಕು. ಆ ಚಿಗುರು ತಗೊಂಡು ಕಟ್ಟಿದ್ರೆ ಅದಕ್ಕೆ ಆ ಕಚ್ಕೊಳತ್ತೆ. ಕಟ್ಟಂತದ್ದು ಅಷ್ಟೇ ಕೆಲಸ, ಅಷ್ಟೇ. ಸೊಳ್ಳೆ ದರ ತಗೊಂಡು ಕಟ್ಟಿದ್ರೆ ಸಾಕು. ಈಗ ಮೆಣಸಿನ ಕಾಳು ಬಿಡಿಸ್ಲಿಕ್ಕೂ ಕೂಡ ಅನುಕೂಲ, ಯಾಕೆಂತಂದ್ರೆ ತುಂಬಾ ಎತ್ತರಕ್ಕೇನು ಹೋಗೋದಿಲ್ವಲ್ಲ. ಆ ಬಟರ್ಫ್ರೂಟ್ ಮರದಲ್ಲಿ ಸಲೀಸಾಗಿ ಏಣಿ ಹೆಂಗ್ ಹತ್ಬೋದು, ಮಾವಿನ ಮರ ಕೊಂಬೆ ಹೆಂಗ ಹತ್ತಿ ಕುಯ್ಕೋಬಹುದು, ಯಾರು ಬೇಕಾದ್ರೂ ಕುಯ್ಬಹುದು. ಇದು ಅದಕ್ಕೆ ಗಳ ತಂದು ನೇರವಾಗಿ ಅದ್ ಕುಯ್ಯೋರ ಬೇಕು ಎಕ್ಸ್ಟ್ರಾ ಅದಕ್ಕೆ. ಈಗ ಮೆಣಸು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ಇದು ಬಿಡಿಸ್ಬೋದು ಅಂತ ಹೇಳಿ ಹಣ್ಣಾಗತ್ತೆ, ಕೆಂಪು ತಿರುಗತ್ತೆ. ಕೆಂಪು ತಿರುಗದಾಗ ಎಲ್ಲ ಬಿಡಿಸ್ಕೋಬಹುದು. ಪೂರ್ತಿ ಕೆಂಪು ತಿರುಗಬೇಕು ಅಥವಾ ಸ್ವಲ್ಪ ಆದ್ರೂ ಸ್ವಲ್ಪ ಕೆಂಪು ತಿರುಗಿ ಸಾಕದು. ಈಗ ಮೆಣಸನ್ನ ಒಂದಷ್ಟು ಸಂಸ್ಕರಣೆ ಮಾಡಿ ಮಾರಾಟ ಮಾಡಬೇಕು ಅಂತ ಅಂದ್ರೆ ಅದನ್ನ ಒಣಗಿಸ್ಬೇಕು, ಈ ತರದ್ದೆಲ್ಲ ಇರುತ್ತೆ. ಅದನ್ನೆಲ್ಲ ಹೇಗೆ ಮಾಡ್ತೀರಿ? ಅದ್ ಮನೆ ಹತ್ರ ತಗೊಂಡೋಗಿದ್ರೆ ಸ್ವಲ್ಪ ಹಿಂಗ್ ಕಾಲಲ್ಲಿ ತೊಳೆದ್ರೆ ಬಿಟ್ಟು ಹೋಗುತ್ತೆ. ಆಮೇಲೆ ಬಿಸಿಲಲ್ಲಿ ಒಂದ್ 4-5 ದಿವಸ ಒಣಗಿಸಿದ್ರೆ ಸಾಕು, ಆಗ್ಲೇ ಬೇಕಾದ್ರೆ ಮಾರ್ಬೋದು, ಇಲ್ಲ ಇಟ್ಟಿ ಮಾರ್ಬೋದು. ಈಗ ನಂದ್ರೆ ಹೋದ ವರ್ಷದ ಇವತ್ ತಗೊಂಡೋಗ್ತದೇನು ಮಾರ್ಲಿಕ್ಕೆ, ಇವತ್ತು 500 ರೂಪಾಯಿ ರೇಟ್ ಅಂತ ಹೇಳಿದ್ರು. ಹೋದ ವರ್ಷ ಎಲ್ಲ 300 ರೂಪಾಯಿ ಇತ್ತು, ಅದ್ ಸ್ವಲ್ಪ ಇಟ್ಟಿದ್ದೇವೆ ಒಂದ್ ಸ್ವಲ್ಪ. ಅದು ಇವತ್ತು ಮಾರಕಲ್ ಬ್ಯಾಗಲ್ಲಿ ಇಟ್ಟಿದ್ದೀವಿ. ಈಗ ಒಂದ್ ವರ್ಷ ಇಟ್ಟಿದ್ದಕ್ಕೆ ನಿಮ್ಗೆ 200 ರೂಪಾಯಿ ಜಾಸ್ತಿ ಸಿಗ್ತದೆ. ಅದಕ್ಕೆ 500 ರೂಪಾಯಿ ಸಿಗ್ತದೆ. ಒಂದ್ ಕ್ವಿಂಟಲ್ ಇಟ್ರೆ 20,000 ಜಾಸ್ತಿ ಸಿಗತ್ತೆ. ಹಿಂಗೆ ಚೆನ್ನಾಗಿ ಇಟ್ಟು ಮಾರಾಟ ಮಾಡುವಂತದ್ದು ಕೂಡ ಒಳ್ಳೇದು ಮಾಡ್ಬೇಕು. ವಾತಾವರಣ ಟೈಮ್ ನೋಡ್ಕೊಂಡು ಏನ್ ಯಾವ ತರ ಮಾಡ್ಬೇಕು. ನಾವು ಕುಂಬಳಕಾಯಿನ ಬೆಳೆದಿದ್ದು, ಕುಂಬಳಕಾಯಿ 3 ತಿಂಗಳು ಇಟ್ಟಿದ್ದು ಸಾಂಬಾರ್ ಸೌತೆ, ಅದನ್ನು ಹಠ ಮಾಡಿ ಇಡಬಹುದು. ಆಗ್ಲೇ ಮಾರ್ಬೇಕಂದ್ರೆ 2 ರೂಪಾಯಿ ಕೆಜಿ ಆಗತ್ತೆ ಸಾಂಬಾರ್ ಸೌತೆ ಕೆಲವು ಟೈಮಲ್ಲಿ. ಹಾಗೆ ಇಟ್ಬಿಡ್ಬೇಕು ರೈತರು. ಏನ್ ಮಾಡ್ಬೇಕು, ಒಂದ್ ನೇರಳಿಗೆ ಒಂದ್ ಹಠ ಮಾಡಿ ಅಟ್ಟದ ಮೇಲೆ ಇಡಬೇಕು ಗೆದ್ದು ಹತ್ತಂಗೆ. ಆಗ ಅದು 8 ರೂಪಾಯಿ 10 ರೂಪಾಯಿ 20 ರೂಪಾಯಿ ಕೆಜಿ ಆಗತ್ತಲ್ಲ, ಹಾಕಿ ಮಾರ್ಬೇಕು. ಆಗ ಲಾಸ್ ಆಗಲ್ಲ ರೈತರಿಗೆ. ಹೆಂಗ ಅಟ್ಟ ಮಾಡಂತದ್ ಹೆಂಗೆ? ಸುಮ್ನೆ ಮಾಮೂಲಿ ಅಟ್ಟ, ಕೆಳಗಡೆ ಒಂದ್ ಕಲ್ಲು ಗೆಲ್ಲಿಟ್ಟು ಕಂಬ ಇಡೋದು ಕೆಳಗಡೆ, ಎಂತಾರು ಗಳ ಇಡೋದು, ಅದ್ರ ಮೇಲೆ ಹುಲ್ಲು ಗಿಲ್ಲ ಹಾಸ್ಬಿಟ್ಟು ಬಿಳುಳು ಗಿಳು ಹಾಸಿ ಗೆದ್ಲೆ ಹತ್ತಂಗೆ ಇಟ್ಕೊಂಡ್ರೆ ಸಾಕು. ಅದೇನು ಕುಂಬಳ ಆತರದ್ದು ಎಷ್ಟು ದಿವಸ ಬೇಕಾದ್ರೂ ಇಡಬಹುದು? ನಾಟಿ ಕುಂಬಳ 6 ತಿಂಗಳು 1 ವರ್ಷ ಬೇಕಾದ್ರೆ ಇಡಬಹುದು. ಫಾರಂ ಕುಂಬಳ ಇಡಕ್ಕಾಗಲ್ಲ, ಅದ್ ಕರ್ಗತ್ತೆ ಜಲ್ದಿ. ಒಂದ್ 15 ದಿವಸದ ಒಳಗಡೆ ಕತೆ ಅದ್ರದ್ದು. ಹಂಗಾಗಿ ಇಟ್ಟು ಮರ ಅಂತದ್ದು ಹೆಚ್ಚು ಒಳ್ಳೇದು. ಸಾಂಬಾರ್ ಸೌತೆ ಇದೆರಡು ಇಡಬಹುದು. ನಿಂಬೆನೂ ಕೂಡ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲೇ ಹಾಕೊಂಡಿದ್ದೀರಾ? ಯಾವ ತಳಿ ಹಾಕೊಂಡಿದ್ದೀರಾ, ಎಷ್ಟು ಪ್ರಮಾಣದಲ್ಲಿ ಹಾಕೊಂಡಿದ್ದೀರಿ? ಅದು ಬಾಲಾಜಿ ಅಂತ ಹಾಕಿದ್ದೀನಿ, 205 ಗಿಡ ಇದೆ. ಅದರಲ್ಲಿ 4-5 ಲಕ್ಷ ರೂಪಾಯಿ ಫಸ್ಟ್ ಸಿಕ್ತು. ಈಗ ಲಾಕ್ ಡೌನ್ ಕಡೆಯಿಂದ ಕಡಿಮೆ ಆಗಿದೆ, 1-2 ಲಕ್ಷ ರೂಪಾಯಿ ಸಿಗ್ತಾ ಇದೆ ಒಂದ್ ಎಕರೆಯಲ್ಲಿ ಇದೆ. ಅದು ಹೆಂಗ್ ಮಾರಾಟ ಮಾಡ್ತೀರಾ ಇದನ್ನ? ಇದನ್ನು ತರಕಾರಿ ಅಂಗಡಿಗಳು ಕೇಳಿ ತಗೊಂಡಾಗ 5 ಕೆಜಿ 10 ಕೆಜಿ ಲೆಕ್ಕದಲ್ಲಿ ತಗೊಳ್ತಾರೆ, ಏಣಿಕೆಲ್ಲಿ ತಗೊಳ್ತಾರೆ. ಜಾಸ್ತಿ ಬಂದಾಗ ಹಾಸ್ತಕ್ಕೆ ಮಾರ್ಕೆಟಿಗೆ ಹಾಕ್ತೇನೆ. ಅವ್ರ ವ್ಯಾಪಾರಗಾರರು ಮೂಟೆ ಲೆಕ್ಕದಲ್ಲಿ ತಗೊಳ್ತಾರೆ. ಮೂಟೆ ಲೆಕ್ಕ 51 ಕೆಜಿ ತೂಕ ಮಾಡ್ಕೊಂಡು ಹೋಗ್ತೀವಿ. ಮೂಟೆ ಕ್ಲೀನ್ ಮಾಡ್ಕೊಂಡು ಕೆಟ್ಟದ್ ಗಿಟ್ಟದ್ ಯಾವ್ದು ಹಾಕಲ್ಲ, ಗೋಲಿ ಜಾಸ್ತಿ ಹಾಕಲ್ಲ. ಅದು 1,500 ರೂಪಾಯಿಂದ 4,000 ರೂಪಾಯಿಗೆ ಹೋಗುತ್ತೆ ಮೂಟೆ, 50 ಕೆಜಿ ಮೂಟೆ. ತೂಕದಲ್ಲಾದ್ರೆ? ತೂಕದಲ್ಲಾದ್ರೆ ಹಾಸ್ದಲ್ಲಿ ತೂಕ ಮಾಡ್ತಾರೆ, 50 ಕೆಜಿ ಮೂಟೆ ಲೆಕ್ಕದಲ್ಲಿ ತಗೊಳ್ತಾರೆ. ಈ ಮಂಗಳೂರು ಸೈಡ್ ಎಲ್ಲ ತೂಕದ ಲೆಕ್ಕ ತಗೊಳ್ತಾರೆ, ಅವ್ರು ಕೆಜಿ ಲೆಕ್ಕ ತೂಕ ಮಾಡ್ಕೊಂಡು ತಗೊಳ್ಳೋದವ್ರು. ಸಂಬರ್ಸಪೂರ್ ತೂಕ ಮಾಡಿ ತಗೊಳ್ಳೋದವ್ರು ಮಂಗಳೂರು ಕಡೆ. ಸಾಮಾನ್ಯವಾಗಿ 1 ಕೆಜಿಗೆ ಎಷ್ಟು ನಿಂಬೆ ಹಣ್ಣು ಬರುತ್ತೆ? ನಿಂಬೆ ಹಣ್ಣು ದಪ್ಪದಾದ್ರೆ 25 ಬರುತ್ತೆ, ಮೀನು ಸಣ್ಣವಾದ್ರೆ 40-45 ಬರುತ್ತೆ. ನಿಮ್ಗೆ ಕೆಜಿಗೆ ಎಷ್ಟು ಬೆಲೆ ಸಿಕ್ಕಿದ್ರು ಲಾಭ ಅಂತ ಅನ್ಸುತ್ತೆ? ನಮ್ ಕೆಜಿಗೆ 135 ರೂಪಾಯಿ ಮಾರಿದೀವಿ ನಾವು, ರಿಲಯನ್ಸ್ ಹಾಕಿದೀವಿ. ಈಗ ಕಡಿಮೆ ಇದೆ, ಈ ಕೆಜಿ 30 ರೂಪಾಯಿ ಹೋಗಿದೆ. ಕೆಜಿಗೆ 135 ರೂಪಾಯಿವರೆಗೂ ಮಾರಿದೀವಿ. ಎಷ್ಟು ರೈಟ್? ಅದ್ ಬೇಸಿಗೆಯಲ್ಲಿ ಎಲ್ಲೂ ಇಲ್ಲದೆ ಇದ್ದಾಗ ರೈಟ್ ಸಿಗುತ್ತೆ. ಅದ್ರ ಒಟ್ಟಿಗೆ ಪ್ರತಿ ದಿವಸನೂ ಕೂಡ ಇದರಲ್ಲಿ ಆದಾಯ ಸಿಗ್ತಾ ಹೋಗುತ್ತೆ. ಸಿಗತ್ತೆ 9 ತಿಂಗಳು ಪಕ್ಕ ಸಿಗತ್ತೆ. ಒಂದ್ 3 ತಿಂಗಳು ಗ್ಯಾಪ್ ಕೊಡತ್ತೆ, 9 ತಿಂಗಳು ವಾರಕ್ಕೆ ಒಂದ್ ಸರಿ 2 ಸರಿ ದುಡ್ಡು ಸಿಗ್ತಾ ಇರುತ್ತೆ. ಮೊದಲಂತೂ ಎಲ್ಲ ಪೂರ್ಣ ಪ್ರಮಾಣದಲ್ಲಿ ಮಾವು ಮತ್ತೆ ಈ ಬಟರ್ಫ್ರೂಟ್ ಅನ್ನ ಹಾಕಬಿಟ್ಟಿದ್ದೀರಾ, ಅದ್ರ ಜೊತೆನಲ್ಲೇ ತರಕಾರಿಗಳನ್ನು ಕೂಡ ಬೆಳೀತಾ ಇದ್ದೀರಾ. ಯಾವ್ಯಾವ ತರ ತರಕಾರಿ ಬೆಳ್ಕೊಂಡಿದ್ದೀರಾ? ತರಕಾರಿ ನಾವು ಸಾಂಬಾರ್ ಸೌತೆ ಹಾಕಿದ್ದು, ಡಿಸ್ಕೋ ಸೋರೆಕಾಯಿ ಹಾಕಿದ್ದು, ನುಗ್ಗೆ ಹಾಕಿದ್ದು, ಮೆಣಸಿನ ಗಿಡ ಹಾಕ್ತಿವಿ, ಬೀನ್ಸ್ ಹಾಕ್ತಿವಿ, ಹರಿಕಟ್ ಬೀನ್ಸ್ ಹಬ್ಬಿಸ್ತೀವಿ. ನಿಲ್ಲಿಸ್ಬಿಟ್ಟು ಸ್ವಲ್ಪ ಈಗ ಸೀಬೆ ಗಿಡ ಹಾಕಿದ್ವಿ, ಸೀಬೆ ಗಿಡ, ಡ್ರಾಗನ್ ಫ್ರೂಟ್ ಆ ತರದ ಹಾಕ್ತಾ ಇದ್ವಿ. ಈಗ ತರಕಾರಿ ಲಾಭದಾಯಕ ಅಲ್ವಾ? ತರಕಾರಿ ಲಾಭ ಆಗತ್ತೆ. ಈ 2 ವರ್ಷದಲ್ಲಿ ಸ್ವಲ್ಪ ಏಟು ರೈತರಿಗೆ ತರಕಾರಿ, ಅಲ್ಲಿ ಇಲ್ಲಿ ಹೋಗಲ್ಲ, ಸ್ವಲ್ಪ ಲೇಬರ್ ಪ್ರಾಬ್ಲಮ್, ಲೇಬರ್ ಕಡಿಮೆ ಆದ್ರು ಟೌನಿಗೆ ಹತ್ರ ಆಯ್ತು. ಅದರಿಂದ ಏಲಕ್ಕಿ ಹಾಕೋಣ ಅಂತ ಮಾಡ್ಕೊಂಡಿದ್ದೀನಿ. ಮತ್ತೆ ಮಧ್ಯ ಯಾಕೆ ಏಲಕ್ಕಿ ಯಾಕೆ ಬೆಳಿಬೇಕು ಅಂತ? ಏಲಕ್ಕಿ ದುಡ್ಡು ಜಾಸ್ತಿ ಸಿಗತ್ತೆ ಅಂದ್ರೆ ಈಗಿರೋ ಜಮೀನಲ್ಲೇ ಹಾಕೊಳ್ಳೋದು. ಅದೇ ಡ್ರಿಪ್ ಮಾಮೂಲಿ ಅಂದ್ರೆ ಡ್ರಿಪ್ ಇದ್ದೇ ಇದೆ, ಅದರಲ್ಲೇ ಬರುತ್ತಲ್ಲ, ಒಂದೇ ಖರ್ಚಲ್ಲಿ ಎಲ್ಲ ಬರುತ್ತೆ. ಈ ಸೀಮೆ ಬದನೆ ಸಾಮಾನ್ಯವಾಗಿ ಹೆಚ್ಚಾಗಿ ದೊಡ್ಡ ಪ್ರಮಾಣದಲ್ಲಿ ಯಾರು ಬೆಳೆಯೋದಿಲ್ಲ. ಸುಮಾರು ಅರ್ಧಕ್ಕರ್ಧ ನೀವು ಏನು ಮಾವಿದ್ಯೋ ಅದೆಲ್ಲದಕ್ಕೂ ಕೂಡ ಹಬ್ಬಿಸ್ಬಿಟ್ಟಿದ್ದೀರಿ, ಹೆಂಗೆ ಇದು? ಇದರಲ್ಲೂ ಕೂಡ ಆದಾಯ ಮಾಡಬಹುದು, ಲಾಭ ಮಾಡಬಹುದು ಅಂತ ಹೇಳಿ ಹೆಂಗ್ ಗೊತ್ತಾಯ್ತು ನಿಮ್ಗೆ? ಸರ್, ಹಗರೆ ಸೈಡ್ ನಲ್ಲಿ ಚಪ್ರ ಮಾಡ್ತಾರೆ, 2 ಲಕ್ಷ 3 ಲಕ್ಷ ಖರ್ಚು ಮಾಡ್ತಾರೆ. ಅದಕ್ಕೆ ನಾನು 8 ಆಣೆನೂ ಖರ್ಚು ಮಾಡಿಲ್ಲ. ಒಂದೊಂದು ಮರಕ್ಕೆ ಫಸ್ಟ್ 4 ಮರಕ್ಕೆ ಹಬ್ಬಿಸ್ ನೋಡಿದೆ, 4,000 ರೂಪಾಯಿ ಸಿಕ್ತು. ಆದ್ರಿಂದ ಎಲ್ಲಾ ಮರಕ್ಕೂ ಹಬ್ಬಿಸ್ದೆ, ಫ್ರೀ ಅಲ್ಲಿ ಬೆಳಿಬಹುದಲ್ಲ. ಏನು ನೀರು ಒಂದು ಬಿಟ್ರೆ ಅದಕ್ಕೆ ಗೊಬ್ಬರನು ಕೇಳಿಲ್ಲ, ದನಿನ ಗೊಬ್ಬರನು ಕೇಳಲ್ಲ. ಜಾಸ್ತಿ ದನಿನ ಗೊಬ್ಬರ ದಪ್ಪ ಬಂದ್ಬಿಡ್ತದೆ ಅಲ್ಲಿ, ದಪ್ಪ ಬಂದ್ರೆ ಜನ ಮಾರ್ಕೆಟ್ ಅಲ್ಲಿ ತಗೊಳಲ್ಲ, ಇದು ಬಲ್ತೋಗಿದೆ ಅಂತಾರೆ. ಅದರಿಂದ ಗೊಬ್ಬರ ಹಾಕಲ್ಲ ಅದಕ್ಕೆ, ಬರೀ ನೀರು ಮಾತ್ರ. ಅದು ಫ್ರೀ ಇಲ್ಲಿ ಬರ್ತಾ ಇದೆ ಬೆಳೆ. ಸ್ವಲ್ಪ ಎಳೆದಿರುವಾಗಲೇ ಕುಯ್ಬೇಕಲ್ವಾ? ಕುಯ್ಬೇಕು, ಎಳೆದ್ರಲ್ಲೇ ಕುಯ್ಬೇಕು. ಅದನ್ನು ಕೂಡ ರಿಲಯನ್ಸ್ ಕೊಡ್ತಾರೆ ಅಥವಾ ಹೆಂಗೆ? ರಿಲಯನ್ಸ್ ಹಾಕ್ತಿವಿ, ರಿಲಯನ್ಸ್ ರೇಟ್ ಡೌನ್ ಆದಾಗ ಮಾರ್ಕೆಟಿಗೆ ಹಾಕ್ತಿವಿ. ಮಾರ್ಕೆಟಿಂಗ್ ರೇಟ್ ಕಡಿಮೆ ಸಿಕ್ಕಿದಾಗ ಹೋಟ್ಲುಗಳಿಗೆ ಕೇಳಿ ಕೇಳಿ ಕೊಡ್ತೀನಿ. 10 ಕೆಜಿ 20 ಕೆಜಿ ಹೋಟ್ಲ್ ಅವ್ರು ತಗೊಳ್ತಾರೆ, ಅದ್ ಸಾಗಿಗೆ ತುಂಬಾ ಚೆನ್ನಾಗಿ ರುಚಿ ಬರುತ್ತೆ, ಅವ್ರು ತಗೊಳ್ತಾರೆ. ಇತ್ತೀಚೆಗೆ ಸೀಬೆ ಗಿಡ ಒಂದಷ್ಟು ಹಾಕೊಂಡಿದ್ದೀನಿ ಅಂತ ಹೇಳಿದ್ರಿ, ಯಾವ ತಳಿ ಹಾಕೊಂಡಿದ್ದೀರಿ? ಈಗ 100 ಗಿಡ ಹಾಕಿದೀನಿ. ಅದು ಗೋವಾ ಸೀಬೆ ಅಂತ, ಕೆಜಿ ಸೀಬೆ ಅಂತ ದಪ್ಪದು, ಅದೊಂದು 30 ಹಾಕಿದಿರಿ. ಒಂದ್ 50 ತೈವಾನ್ ಪಿಂಕ್ ಅಂತ ಹಾಕಿದಿರಿ. ಒಂದ್ 20 ಅಲಹಾಬಾದ್ ಸಫೇದ್ ಅಂತ ಹಾಕಿದಿರಿ. ಯಾಕೆ ಬೇರೆ ಬೇರೆ ತರಹದ ತಳಿಗಳನ್ನ ಹಾಕೊಂಡ್ರಿ? ಒಂದಕ್ಕೆಲ್ಲ ಒಂದಕ್ಕೆ ಬೆಲೆ ಸಿಗತ್ತೆ, ಒಂದಿಲ್ಲ ಒಂದ್ ಫೇಲ್ ಆದ್ರೆ ಒಂದ್ ಬರುತ್ತೆ ಅಂತಾರೆ. ಮಾಗಾ ಶುಂಠಿನ ಕೂಡ ಬೆಳಿತೀರಾ? ಹೇಗೆ ಬೆಳೆಯೋದು ಇದನ್ನ? ಮಹಂಗಾ ಶುಂಠಿ ಸುಮ್ಮನೆ ಮಾಮೂಲಿ ಶುಂಠಿ ಹಂಗ ಹಾಕಿದ್ರೆ ಸಾಕು, ಅದಕ್ಕೇನು ಕೊಡೋದು ಬೇಡ. ನೀರೊಂದು ಬೇಕು, ಬೇಸಿಗೆಲಿ ನೀರು ಬೇಕು. ಅದು ಬಿಟ್ರೆ ಏನು ಗೊಬ್ಬರ ಆಗಿಬ್ರೆ ಏನು ಕೇಳಲ್ಲ, ಅದು ಸುಮ್ಮನೆ ಬೆಳೆಯುತ್ತೆ. ಅದನ್ನ ಹೇಗೆ ಮಾರಾಟ ಮಾಡ್ತಿದ್ರಿ? ಅದು ತರಕಾರಿ ಅಂಗಡಿಯವರಿಗೆ ಕೊಟ್ರೆ 50 ರೂಪಾಯಿ ಕೆಜಿ ತಗೊಳ್ತಾರೆ. ನಾವು ಸ್ವಂತ ದೊಡ್ಡಕ್ಕೆ ಮಾರ್ತೀವಿ, 1 ಕೆಜಿ 30 ರೂಪಾಯಿ 120 ರೂಪಾಯಿ ಕೆಜಿ ಸಿಕ್ಕಂಗಾಗತ್ತೆ. ನೀವು ಪ್ರಾರಂಭದಲ್ಲಿ ಒಂದ್ ಮಾತು ಹೇಳಿದ್ರಿ, ನಮ್ಮ ರೈತರು ಏನ್ ಬೆಳೀತಾರೋ ಅದನ್ನ ಅವರೇ ಮಾರಾಟ ಮಾಡಬೇಕು ಅಂತ ಹೇಳಿ. ಯಾಕೆ ತುಂಬಾ ಜನ ಮಾರಾಟ ಮಾಡೋದಿಲ್ಲ ಅವ್ರು ಬೆಳೆದಿದ್ದನ್ನ? ಮಾಡೋದ್ ನಾಚಿಸ್ಕೊಳ್ತಾರೆ ಅವರೆಲ್ಲ. ಊರಲ್ಲಿ ಒಳ್ಳೆ ಬಟ್ಟೆ ಹಾಕೊಂಡು ಹಾಫ್ ಸೂಟ್ ಮಾಡ್ಕೊ ಬರ್ತಾರೆ, ನಾಚಿಸ್ಕೊಂಡು ಯಾರು ಸಿಕ್ತೊಂಡಿಗೆ ಎಸಿತಾರೆ, ಅವರೇ ನಿತ್ಕೊಂಡು ಮಾಡಿದ್ರೆ ಜಾಸ್ತಿ ದುಡ್ಡು ಸಿಗತ್ತೆ. ಈಗ ನೀವು ಎಲ್ಲೆಲ್ಲಿ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡ್ಕೊಂಡಿದ್ದೀರ ನೀವು? ಈಗ ರಿಲಯನ್ಸ್ ಹಾಕ್ತಿವಿ, ಒಳ್ಳೇದ್ ಮಾರ್ಕೆಟ್. ಅವ್ರಿಗೆ ಡಿಮ್ಯಾಂಡ್ ಇಲ್ಲ ಇಲ್ಲ ಅಂದ್ರೆ ನಾವು RMC ಹಾಕ್ತಿವಿ. RMC ಇಲ್ಲ ಅಂದ್ರೆ ನಾವು ಸ್ವಂತ ಕುತ್ಕೊಂಡು ಮಾರ್ತೀವಿ. ಈ ಉದ್ದ ಬದನೆ ಹಾಕಿದ್ವಿ ನಾವು, 600 ರೂಪಾಯಿ ಪ್ಯಾಕೆಟ್ ವರೆಗೆ ಹೋಯ್ತು, 60 ರೂಪಾಯಿಂದ 600 ರೂಪಾಯಿಗೆ ಹೋಯ್ತು. 60 ರೂಪಾಯಿ ಆದಾಗ ಸಂತೆಲ್ ಹಾಕಿ 20 ರೂಪಾಯಿ ಕೆಜಿ ಮಾರ್ತೀವಿ ನಾವು. ಪ್ಯಾಕೆಟ್ಗೆ 300 ರೂಪಾಯಿ ಸಿಗತ್ತಾಗ ಬೆಲೆ ಜಾಸ್ತಿ ಇದ್ದಾಗ ಮಾರಾಟ ಮಾಡ್ಬಿಡ್ಬೇಕು ನಾವು, ಕಡಿಮೆ ಇದ್ದಾಗ ನಾವೇ ಕೂತ್ ಮಾರಾಟ ಮಾಡ್ಬೇಕು. ಅವಾಗ ಲಾಸ್ ಆಗೋದಿಲ್ಲ ರೈತರಿಗೆ? ಲಾಸ್ ಆಗಲ್ಲ, ದುಡ್ಡು ಸಿಗತ್ತೆ. ಯಾಕೆ ಹಿಂಜರಿತಾರೆ ಕೂತ್ ಮಾರಕ್ಕೆ ರೈತರು? ಹಂಚ್ಕೊಳ್ತಾರೆ, ನಾ ಹೋಗಲ್ಲಿ ಅಂತ ಕೂರೋದು. ಏನೋ ಒಂಥರ ಚಿನ್ನದ ವ್ಯಾಪಾರನು ವ್ಯಾಪಾರಗಾರನೇಯ, ಕಡಲೆಕಾಯಿ ವ್ಯಾಪಾರಗಾರನೇಯ, ಅದ್ ಅರ್ಥಗಳಲ್ಲ ಜನ. ಚಿನ್ನ ಮಾರಿದ್ರು ವ್ಯಾಪಾರ ಅಂತಾರೆ, ಕಡಲೆಕಾಯಿ ಮಾರಿದ್ರು ವ್ಯಾಪಾರ ಅಂತಾರೆ, ವ್ಯಾಪಾರಗಾರ ಏನತ್ತಾನೆ? ನಮ್ಗೆ ಒಳ್ಳೆ ದುಡ್ಡು ಹಾಕ್ಬೇಕು, ನಾವು ಬೆಳೆದ ಪದಾರ್ಥ ಏನಿರುತ್ತೋ ಅದಕ್ಕೆ ಒಳ್ಳೆ ಬೆಲೆ ಸಿಗಬೇಕು ಅಂತ ಹೇಳಿದ್ರೆ ನಾವೇ ಕೂತ್ ಮಾರಾಟ ಮಾಡೋದು ಹೆಚ್ಚು ಒಳ್ಳೇದು. ಹೌದೌದು, ಸೊಪ್ಪುಗಳಲ್ಲೂ ದುಡ್ಡು ಸಿಗತ್ತೆ ಚೆನ್ನಾಗಿ. ಈಗ ನುಗ್ಗೆ ಸೊಪ್ಪು ತಗೊಂಡೋಗಿ ಮಾರ್ತೀವಿ ನಾವು, ಅದಕ್ಕೆ ಏನು ಹಾಕಂಗಿಲ್ಲ, ಅದಕ್ಕೆ 10 ರೂಪಾಯಿ ಅಂತ ಅದರಲ್ಲಿ ಸ್ಟೇಡಿಯಂ ಹತ್ರ ತಗೊಂಡು ಮಾರ್ತೀವಿ ಮಾರ್ಕೆಟ್ ಅಲ್ಲಿ. ಡ್ರಾಗನ್ ಫ್ರೂಟ್ ಸುಮಾರು ಹಾಕೊಂಡಿದ್ದೀರಾ? ಎಷ್ಟು ಗಿಡ ಹಾಕಿದಿರಿ? ಈಗ 25 ಹಾಕಿದೀನಿ, ಒಂದ್ 2 ತಿಂಗಳಾಯ್ತು. ಈಗ ಅದ್ರ ಬಗ್ಗೆ ಗೊತ್ತಿತ್ತಿಲ್ಲ, ತಿಳ್ಕೊಂಡು ಈಗ ಹಾಕಿದೀನಿ. ಈಗ ಬೇಲಿ ಸಾಲ್ನಲ್ಲಿ ಹಾಕೊಂಡಿದ್ರ ಅದನ್ನ ಯಾಕೆ ಹೊರಗಡೆ ಹಾಕಿದಿರಿ? ಅದು ಕಲ್ಲಿದೆ, ಎಲ್ಲೆಲ್ಲಿ ಕಲ್ಲಿದೆ ಅಲ್ಲಿಗೆ ಹಾಕಿದೀನಿ. ಅದಕ್ಕಿಲ್ಲ ಸ್ಪೇರ್ ಆಗಿ ಕಲ್ಲು ನಟ್ಟಿ ಸೆಂಟ್ರಲ್ಲಿ ಅದಕ್ಕೆ ಖರ್ಚು ಬರುತ್ತೆ. 200 ರೂಪಾಯಿ 300 ರೂಪಾಯಿ ಕಲ್ಲು ಹೂಣಕ್ಕೆ ಒಂದು 50 ರೂಪಾಯಿ ಖರ್ಚು, ಅದಾದ್ಮೇಲೆ ಹಬ್ಬಿಸ್ಬೇಕು. ಬೇಲಿ ಸಾಲ ಅಂದ್ರೆ ಅದು ಮುಳ್ಳು, ದನ ಮುಟ್ಟಲ್ಲ, ದನ ಯಾರು ತಿನ್ನೋದಿಲ್ಲ, ಜನ ಯಾರು ಮುಟ್ಟಲ್ಲ. ನಮ್ಮೂರಲ್ಲಿ ಕಳೆತನ ಇಲ್ಲ, ಇಲ್ಲಿ ಆತರ ಜನ ಇಲ್ಲಿ ಕದಿಯದ್ ಪದ್ಯದಿಲ್ಲ. ಅದಕ್ಕೆ ಬೇಲಿ ಸಾಲಿಗೆ ಹಾಕಿದಿನಿ. ಕಲ್ಲಿದಾವೆ, ವೇಸ್ಟ್ ಕಲ್ಲು ಇದೆಯಲ್ಲ ಅದ್ರ ಮೇಲೆ ಹಬ್ಸೋದು. ತಂತಿ ಬೇಲಿ ಏನಿದೆಯೋ ಅಲ್ಲಿ ಎಲ್ಲೆಲ್ಲಿ ಕಲ್ಲಿದೆಯೋ ಆ ಕಲ್ಲಿನ ಜಾಗಕ್ಕೆ ನೆಟ್ಕೊಂಡಿದೀರ. ಈಗ ಅದಕ್ಕೆ ಮತ್ತೆ ಮುಂದಿನ ದಿವಸಗಳಲ್ಲಿ ಅದಕ್ಕೆ ಆಧಾರ ಅಂತ ಹೇಳಿ ಕೊಡ್ಬೇಕಾಗುತ್ತೆ. ಯಾಕೆ ಅಂತ ಅಂದ್ರೆ ಅದನ್ನ ಕಟ್ಟಬೇಕು, ಆಮೇಲೆ ಅದು ಬಾಗಿದ ಮೇಲೇನೆ ಹಣ್ಣು ಬಿಡ ಅಂತದ್ದು. ಅದ್ರ ಬದಲು ಇಲ್ಲೆಲ್ಲೋ ಒಂದಷ್ಟು ನಾವು ಕಲ್ ತಂದು ನೆಟ್ಕೊಂಡು ಅಥವಾ ಇನ್ನೇನೋ ನೆಡೋದಕ್ಕೆ ಇರೋ ಕಲ್ಗೆನೆ ಆಗ್ಲಿ ಅಂತ ಹೇಳಿ ಅಲ್ಲಿ ನೆಟ್ಟಿದ್ರಿ. ಹೌದೌದು, ಅದ್ರ ಮೇಲೆ ಟೈರ್ ಕಟ್ಬಿಟ್ರೆ ಅದ್ಮೇಲೆ ಬೀಳತ್ತಲ್ಲ, ಆಮೇಲೆ ಕಾಯಿ ಬಿಡ್ತಾವೆ, ಹಣ್ಣು ಬಿಡ್ತಾವೆ. ಆದಷ್ಟು ಖರ್ಚು ಕಡಿಮೆನಲ್ಲೇ ಆಗುತ್ತೆ. ಹೌದು, ಕಡಿಮೆ ಮಾಡ್ಬೇಕು. ಮುಂದಿನ ದಿವಸಗಳಲ್ಲಿ ಇನ್ನು ಏನೇನ್ ಮಾಡಬೇಕು ಅಂತ ಹೇಳಿ ಕೃಷಿಗೆ ಸಂಬಂಧಪಟ್ಟಂಗೆ ಆಸಕ್ತಿ ಇದೆ ನಿಮ್ಗೆ? ಕೃಷಿ ಯಾಲಕ್ಕಿ ಹಾಕ್ಬೇಕಂತ ಹೇಳಿದ್ನಲ್ಲ, ಅದೊಂದು ಹಾಕ್ಬಿಟ್ಟು ಒಂದು ಕೋಳಿ ಫಾರ್ಮ್ ಮಾಡೋಣ ಅಂತ. ನಾಟಿ ಕೋಳಿ ಏನ್? ನಾಟಿ ಕೋಳಿ ಬಗ್ಗೆ ಅಷ್ಟೊಂದು ಆಸಕ್ತಿ ನಿಮ್ಗೆ? ನಾಟಿ ಕೋಳಿ ಅಂದ್ರೆ ಒಳ್ಳೇದು ಅಂತ ಒರಿಜಿನಲ್ ಅಂತ ಬರ್ತಾರೆ, 400-500 ರೂಪಾಯಿ ಕೆಜಿ ಆದ್ರೂ ಕೊಟ್ಟು ತಗೊಂಡೋಗ್ತಾರೆ ಇಲ್ಲಿ ನೋಡಿ, ಕಣ್ಣು ಮುಂದೆ ನೋಡಿ. ಆಮೇಲೆ ಮೊಟ್ಟೆ ಆದ್ರೆ 15 ರೂಪಾಯಿ ಇಲ್ಲೇ ತಗೊಂಡೋಗ್ತಾರೆ. ಆಮೇಲೆ ತೋಟಕ್ಕೂ ಗೊಬ್ಬರನ ಸಿಗತ್ತೆ, ಅದ್ರ ಗೊಬ್ಬರನ ಹಾಕೋಬಹುದು. ಅದಕ್ಕೆ ಸಾಕೋಣ ಅಂತ ಮಾಡಿದ್ವಿ. ಈಗ ನಾಟಿ ಕೋಳಿನಲ್ಲಿ ಎರಡು ಪದ್ಧತಿ ಇದೆ. ಮಾಮೂಲಿ ನಾವು ಹಿಂದೆ ಸಾಕ್ತಾ ಇದ್ದಿದ್ದು, ಇತ್ತೀಚೆಗೆ ನಾಟಿ ಕೋಳಿನ ಫಾರಂ ಕೂಡ ಮಾಡ್ತಾ ಇದಾರೆ. ನೀವ್ ಯಾವ ತರದ್ ಸಾಕ್ಬೇಕು ಅಂತ? ನಾವು ಹಳೆ ನಾಟಿ ಕೋಳಿ ಇದ್ರೆ ಅದ್ ಸಾಕ್ತೀವಿ. ಒರಿಜಿನಲ್ ಒರಿಜಿನಲ್ ಬೇಕು. ಹಂಗಾಗಿ ಒಳ್ಳೇದು ಪದಾರ್ಥ ಕೊಡಬೇಕು ಅನ್ನುವಂತ ಉದ್ದೇಶದಿಂದ ಇದನ್ನ ಸಾಕ್ಬೇಕು ಅಂತ ಹೇಳಿ ಅನ್ಕೊಂಡಿದ್ವಿ. ಹೌದು, ಒಳ್ಳೇದಂತ ಬರ್ತಾರೆ ಇಲ್ಲಿ ನೋಡಿ, ಕಣ್ಣಿಂದ ತೊಗೊಂಡೋಗ್ತಾರೆ. ಬಹುತೇಕ ನೀವ್ ಏನೇನ್ ಬೆಳಿತಿರೋ ಎಲ್ಲಾವುದನ್ನು ನೀವೇ ಮಾರಾಟ ಮಾಡ್ತಿರಲ್ವಾ? ನಾವೇ ಮಾರಾಟ ಮಾಡ್ತೀವಿ. ಹಂಗ್ ಮಾಡಿದಾಗ ಮಾತ್ರ ಅದು ಹೆಚ್ಚು ಲಾಭದಾಯಕ ಅಂತ ಹೇಳಿ. ಲಾಭ ಆಗುತ್ತೆ. ಒಳ್ಳೇದು ಸಾಹೇಬ್ರೆ, ಇದುವರೆಗೆ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಸಂಪರ್ಕ ಮಾಡುವಂತದ್ದು? ಫೋನ್ ನಂಬರ್ ಇದೆಯಲ್ಲ, ಫೋನ್ ನಂಬರ್ ಹೇಳಿ ಒಂದ್ಸರಿ. 9743811461. ಇನ್ನೊಂದ್ಸಾರಿ ಹೇಳಿ, 9743811461. ಒಳ್ಳೇದು ಮೊಹಮ್ಮದ್ ಅನ್ವರ್ ಅವರೇ, ಇದುವರೆಗೆ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ವಿವರವಾಗಿ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೂ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಾಯೋಜಕರು ಭಾರತ ಸರ್ಕಾರದ ರೈತ ಮತ್ತು ಕೃಷಿ ಕಲ್ಯಾಣ ಮಂತ್ರಾಲಯ. ವಾಹನ ಚಾಲಕರೇ, ವಾಹನ ನಿಮ್ಮದು, ರಸ್ತೆ ನಿಮ್ಮದಲ್ಲ. ಓವರ್ಟೇಕ್ ಮಾಡುವುದು ಈ ಕೂಡಲೇ ಬಿಟ್ಟು ಬಿಡಿ. ಸರ್ಕಲ್ಲುಗಳಲ್ಲಿ, ತಿರುವುಗಳಲ್ಲಿ, ಸಣ್ಣ ಸಣ್ಣ ರಸ್ತೆಗಳಲ್ಲಿ ಅತಿ ವೇಗದಿಂದ ವಾಹನ ಚಾಲನೆ ಮಾಡುವುದು ತಪ್ಪು. ವಯಸ್ಸಾದವರ ಅಕ್ಕಪಕ್ಕಕ್ಕೆ ಬಂದು ಜೋರಾಗಿ ಹಾರನ್ ಮಾಡುವುದು ತಪ್ಪು. ಸೈಲೆನ್ಸರ್ ತೆಗೆದು ಗಾಡಿಗಳನ್ನು ಓಡಿಸುವುದು ಕಾನೂನಿಗೆ ವಿರುದ್ಧ. ಎಚ್ಚರಿಕೆ ಇರಲಿ, 18 ವರ್ಷದ ಒಳಗಿನ ಮಕ್ಕಳಿಗೆ ಗಾಡಿಗಳನ್ನು ಓಡಿಸಲು ಕೊಡಬೇಡಿ. ಎಲ್ಲರ ಜೀವನ ಬಹುಮುಖ್ಯ. ನೀವು ಬಾಳಿ ಬದುಕಿ, ಬೇರೆಯವರನ್ನು ಬಾಳಲು ಬಿಡಿ. ನಿಮ್ಮ ವಯಸ್ಸು 18 ವರ್ಷಕ್ಕಿಂತ ಮೇಲ್ಪಟ್ಟಿದ್ದರೆ, ನೀವು ಯಾವುದೇ ರೋಗವಿಲ್ಲದೆ ಆರೋಗ್ಯವಂತರಾಗಿದ್ದರೆ, ನಿಮ್ಮ ದೇಹದ ತೂಕ 45 kg ಹೆಚ್ಚಿದ್ದರೆ ನೀವು ರಕ್ತದಾನ ಮಾಡಬಹುದು. ಮನುಜಕುಲಕ್ಕೆ ನೀವು ನೀಡಬಹುದಾದ ಅತಿ ದೊಡ್ಡ ಉಡುಗೊರೆ ರಕ್ತದಾನ. ಮಹಿಳೆಯಾದರೇನು ಪುರುಷರಾದರೇನು ಇಬ್ಬರೂ ರಕ್ತದಾನ ಮಾಡಬಹುದು. ರಕ್ತದಾನ ಮಾಡಿರಿ, ಜೀವವನ್ನು ಉಳಿಸಿರಿ. ರಕ್ತದಾನ ಮಾಡಿ ಜೀವ ಉಳಿಸಿ. ತಾಯಿ ಸಾಮೀಪ್ಯ ಮಗುವಿಗೆ ಸ್ವರ್ಗ ಸಮಾನ. ಸ್ತನ್ಯಪಾನ ಸುಧಾಮೃತಪಾನ. ಬಾಟ್ಲಿ ಹಾಲು ಉಣಿಸುವಿಕೆ ಅಂದರೆ ತಾಯ್ತನದ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಅಂತಾನೆ ಅರ್ಥ. ತಾಯಿ ಮತ್ತು ಮಗುವಿನ ಬಾಂಧವ್ಯ ಚೆನ್ನಾಗಿರ್ಬೇಕು ಅಂದ್ರೆ ಎದೆ ಹಾಲು ಕೊಡ್ಬೇಕು. ನಿಮ್ ಮಕ್ಳಿಗೆ 6 ತಿಂಗಳ ತನಕ ಸಂಪೂರ್ಣವಾಗಿ ನಿಮ್ ಮಲೆ ಹಾಲು ಮಾತ್ರ ಕುಡಿಸಿ. ಆಮೇಲೆ ನಿಮ್ ಮಗುಗೆ 2 ವರ್ಷ ತನಕ ಮಲೆ ಹಾಲು ಕುಡಿಸಿ. ಯಾಕಂದ್ರೆ ಈ ಮಲೆ ಹಾಲು ನೀವು ಕುಡಿಸ್ತಿರ್ಲ, ಅದರಲ್ಲಿ ತುಂಬಾ ಅಮೃತವಾದ ತರ ಅಂಶ ಇರುತ್ತೆ. ಸ್ಪೆಷಲ್ ಪ್ರೋಟೀನ್ಸ್, ವಿಟಮಿನ್ಸ್, ಇದು ಒಂದು ಅಮೃತ. ಅದರಲ್ಲಿ ಆಂಟಿಬಾಡೀಸ್ ಇದೆ, ಆಂಟಿಬಯೋಟಿಕ್ಸ್ ಇದೆ, ಆಂಟಿವೈರಲ್ ಪ್ರಾಪರ್ಟಿ, ಆಂಟಿ ಪ್ರೋಟೋಸುವ ಪ್ರಾಪರ್ಟಿ. ಇದರಿಂದ ಮಗುಗೆ ಕಾಯಿಲೆಗಳು ಬರೋದಿಲ್ಲ. ಇದು ಆಕಾಶವಾಣಿ ಹಾಸನ FM. ಕೇಳುಗರೆ, ಸಮಯ 6 ಗಂಟೆ. ಈಗ ಕೇಳಿ ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆಯನ್ನ. ಇನ್ನು ಮುಂದೆ 6:20 ಭಕ್ತಿಗೀತೆಗಳ ಕಾರ್ಯಕ್ರಮ ಗೀತಸುಧಾ. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:51 ಗಾನಯಾನ. 7 ಗಂಟೆಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಇದರಲ್ಲಿ ಭಾಗವಹಿಸಲಿದ್ದಾರೆ ಆಳ್ವಾಸ್ ಪದವಿ ಕಾಲೇಜು ಮೂಡುಬಿದಿರೆ ಇಲ್ಲಿನ ವಿದ್ಯಾರ್ಥಿಗಳು. ಇಂದು ರಾತ್ರಿ 7:45 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ. ರಾತ್ರಿ 8 ಗಂಟೆಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರುಪ್ರಸಾರ. 9 ಗಂಟೆಗೆ ಯುವವಾಣಿ. 9:30 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರವಿವಾಸರಿಯ ಸಂಗೀತ ಸಭಾ. ಇದರಲ್ಲಿ ಪಂಡಿತ್ ರಾಕೇಶ್ ಚೌರಾಸಿಯಾ ಅವರಿಂದ ಕೊಳಲು ವಾದನವನ್ನು ಕೇಳಬಹುದು. ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:05 ಚಿಂತನ ಎಂಎಲ್ ಸಮಗ ಅವರಿಂದ, 6:20 ಶುಭೋದಯ ಕರ್ನಾಟಕ.